ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಚಿಕ್ಕ ಸಂಶಿ ಗ್ರಾಮದ ಕೃಷಿ ಅನುಭವಿ ವೆಂಕಟೇಶ್ ವಿಠಲಪ್ಪ ಪತ್ತಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರೇವಣಸಿದ್ದ ಚಾಂದಕೌಟೆ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಹಿಂದಿನ ದಿವಸ ಈ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವೆಂಕಟೇಶ್ ವಿಠಲಪ್ಪ ಪತ್ತಾರ್ ಅಂತ ಚಿಕ್ಕ ಸಂಶಿ ಗ್ರಾಮದವರು, ಇವರು ರೈತರು ಆಮೇಲೆ ಕಲಾವಿದರು, ಕಲಾವಿದರಿಂದ ಭಜನಾ ಕಲಾವಿದರು ಮತ್ತು ನಾಟಕ ಕಲಾವಿದರಿಗೆ ಇವರು ಶಿಕ್ಷಕರು ಕೂಡ ಹೌದು. ಇವರನ್ನ ಮಾತಾಡಿಸೋಣ, ಇವರ ಒಂದು ಕೃಷಿ ಅನುಭವ ಯಾವ ರೀತಿ ಅದ ಅವರಿಂದ ಕೇಳಿ ತಿಳಿದುಕೊಳ್ಳೋಣ. ಮೊದಲಿಗೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ವೆಂಕಟೇಶ್ ವಿಠಲಪ್ಪ ಪತ್ತಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಮ್ಮ ಒಂದು ಶಿಕ್ಷಣ ಎಲ್ಲಿವರೆಗೆ ಆಗಿದ್ರಿ? ಶಿಕ್ಷಣ 7ನೇ ನಾನು 1970 ಬಿಟ್ಟ ಮೇಲೆ ಕೃಷಿಗೆ ನಾನು ಒಕ್ಕಲತನ ಮಾಡ್ಲಿಕ್ಕೆ ಶುರು ಮಾಡಿದ್ರಿ. ಯಾಕ ಒಂದು ಶಿಕ್ಷಣ ಅಲ್ಲಿಗೆ ಮೊಟಕಗೊಳಿಸಿದ್ರಿ? ಆ ಟೈಮ್ದಾಗ ನಮ್ಗೆ ಪರಿಸ್ಥಿತಿ ಅಷ್ಟು ಸರಿ ಇದ್ದಲ್ರಿ ಶಿಕ್ಷಣ ಕಲಿಯಲಿಕ್ಕೆ, ಮತ್ತೆ ಆಮೇಲೆ ಒಕ್ಕಲತನ ಶುರು ಮಾಡಿದ್ರಿ. ಒಕ್ಕಲತನಕ್ಕೆ ಅವಾಗ ಬಂದ್ರಿ ಯಾವ ಒಂದು ಇಸ್ವಿಯಲ್ಲಿ? 1970 ಮಲ್ಲ ನೀರಾವರಿ ಇದ್ದಿಲ್ರಿ ನಮ್ಮದು. ಏನು ಆ ಪರಿಸ್ಥಿತಿ ಏನೇನಿತ್ತು ವಿವರವಾಗಿ ಹೇಳಬಹುದು? ಅಂದಿನಿಂದ ಇಂದಿನವರೆಗೂ ತಮ್ಮ ಒಂದು ಪ್ರಯಾಣ ಯಾವ ರೀತಿ ಇತ್ತು ಕೃಷಿ ಬದುಕಿಂದು ನಮ್ಗೆ ಹಂತ ಹಂತವಾಗಿ ಹೇಳ್ತಾ ಬನ್ರಿ. ಮಲ್ಲಕರಿ ಮುಂಗಾರಿ ಬೆಳೆ ಹೊತ್ತಿನಾಗ ತೊಗರಿ ಮಡಿಕೆ ಅಕಡಿ ಕಾಳ ಮುಂಗಾರಿ ಬೆಳಿತಿದ್ರಿ. ಆಮೇಲೆ ನವಣಿ ಬೆಳಿತಿದ್ರಿ. ನವಣಿ ಒಂದ್ ತಿಂಗಳಿಗೆ ಬರ್ತಿತ್ರಿ. ಅದು ನವಣಿ ಬಂದ್ಮೇಲೆ ಆಮೇಲೆ ಬಿಳಿಜೋಳ ಬಿತ್ತೆ, ಬಿಳಿಜೋಳ ಪೀಕ್ ಮಾಡ್ತಿದ್ವಿ. ಒಣಬೇಸಾಯ ಇತ್ತಲ್ರಿ ಅವಾಗ. ನೀರಾವರಿ ಇದ್ದಿಲ್ರಿ. ನೀರಾವರಿ ಇದ್ದಿಲ್ರಿ ಆಗ. ನೀರಾವರಿ ಇಲ್ತಾಮ್ಲೆ 13 ಎಕರೆ ಇತ್ತರಿ. ಅದು ಒಣಬೇಸಾಯ ಮಾಡ್ತಿದ್ವಿ. ಆಮೇಲೆ ಬಾವಿ ಕಡಿದ್ರಿ. ಬಾವಿ ಕಡಿದ್ಮೇಲೆ ಈ ಕಡೆ ಜವಾರಿ ದಾಳಿಂಬ್ರಿ ಅಂತ ಬಂತ್ರಿ. ಜವಾರಿ ದಾಳಿಂಬ್ರಿ ಹೆಚ್ಚಿ ಮಾರ್ಕೆಟ್ಗೆ ಹೈದರಾಬಾದ್ ವಿಜಯವಾಡ ಸ್ವಂತ ಮಾರ್ಕೆಟ್ ದಾಳಿಂಬ್ರಿ ಬೆಳೆದ ಪೀಕ್ ತೆಗಿತಿದ್ರಿ. ಆಮೇಲೆ ಯಾವ ಒಂದು ಇಸ್ವಿಯಲ್ಲಿ ತಮ್ಮ ದಾಳಿಂಬೆ? 85ರಿ. 85ರಲ್ಲಿ ತಮ್ಮ ದಾಳಿಂಬೆ ಕೃಷಿಕರು ದಾಳಿಂಬ್ರಿ, ಜವಾರಿ ದಾಳಿಂಬ್ರಿ ಇತ್ತು. ಏನದು ದಾಳಿಂಬೆ ವಿಶೇಷತೆ ಏನ್ರಿ ಜವಾರಿ ದಾಳಿಂಬೆದ್ದು? ಅದು ತಿನ್ನಕ ಹೋಗಿತ್ರಿ. ಅದು ಆಮೇಲೆ ಸಿಡ್ಲೆಸ್ ಅದು ಬಂದ್ವಲ್ರಿ ಮಾರ್ಕೆಟ್ಗೆ. ಆಮೇಲೆ ಅದು ಏನೇನೋ ಇದು ಮಾಡಕತ್ತಿದ್ರಿ. ಮೇಲೆ ಜವಾರಿ ತಿನ್ನಕ ಅವ್ರು ಮತ್ತೆ ಅದಕ್ಕೂ ಉಪಯೋಗ ಹಾಕಿದ್ದಿಲ್ರಿ. ಆಮೇಲೆ ಸೊಟ್ಟಿದೊಂದು ಔಷಧ ಗುಳಿಗೆ ಫ್ಯಾಕ್ಟ್ರಿ ಮಾಡಕತ್ತಿದ್ರ ಅಂತ ಹೇಳಿದ್ರಿ. ಆಮೇಲೆ ಜವಾರಿ 85 ಇಸ್ವಿಗೆ ಬಂದಾಗ್ಬಿಡ್ತಿರ. ಅದು ಆಮೇಲೆ ಸಿಂಧೂರ ಅರಕ್ತ ಅಂತ ಬೆಳೆಯಕತ್ತಿದ್ರಿ ದಾಳಂಬ್ರಿ. ಮತ್ತೆ ಅದನ್ನ ಈಗಿನ ಟೈಮಿಗೆ ನಮ್ಗೆ ಆ ಟೈಮ್ದಾಗ ಬೆಳೆಯುವ ಸಾಧ್ಯತೆ ಆಗ್ಲಿಲ್ರಿ. ಔಷಧ ಹೊಡೋದು ಬಹಳ ಬರಕತ್ತಿಲ್ರಿ, ನಮ್ಗೆ ನೀಗಲಿಲ್ರಿ. ಅದು ಈಗಿನ ಇಳುವರಿ ಹೆಚ್ಚಂತೀರಿ? ಅದು ಜವಾರಿ ದಾಳಿಂಬೆ ಹೆಚ್ಚಂತೀರಿ? ಈಗಿಂದ ಇಳುವರಿ ಹೆಚ್ಚರಿ. ಇದಕ್ಕ ಮಾರ್ಕೆಟಿಂಗ್ ಬಹಳ ವ್ಯಾಲ್ಯೂ ಐತ್ರಿ. ಅವಾಗ ಆಗಿನ ಲೆವೆಲ್ 10 ರೂಪಾಯಿ 15 ರೂಪಾಯಿಗೆ ಒಂದು ಬುಟ್ಟಿ ಮಾರ್ಬಿತ್ತಿದ್ರು ನಾವು. ಆಗಿನ ಲೆವೆಲ್ಕ ಆಗಿನ ರೊಕ್ಕನ ಅಷ್ಟೈತ್ರಿ. ಈಗಿಂದು ಮಾರ್ಕೆಟಿಗೆ ಖರ್ಚು ಐತಲ್ರಿ, ಖರ್ಚು ಆದ್ಕೂ ಅದಕ್ಕೆ ಇದು ಅದ್ರ ಲೆವೆಲ್ ಐತ್ರಿ. ಹಾಗೂ ಎರಡು ಸಮಾನ ಐತಿ. ಮತ್ತೆ ದಾಳಿಂಬೆ ಕೃಷಿಯಿಂದ ಮತ್ತೆ ಯಾವ ಕೃಷಿ ಕಡೆಗೆ ಬಂದ್ರಿ? ಆಮೇಲೆ ನಾವು ಶೇಂಗಾ ಒಣಬರ್ಷ ಶೇಂಗಾ ಹಾಕ್ತಿದ್ರಿ. ಬ್ಯಾಸಿಗಿರಿ ಜನವರಿಗೆ ಶೇಂಗಾ ಹಾಕ್ತಿದ್ರಿ. ವರ್ಷ 100 ಚೀಲ ಶೇಂಗಾ ಬೆಳೀತಿದ್ರಿ. ಶೇಂಗಾ ಬೆಳೆದ ಆಮೇಲೆ ಜೋಳ ಹೈಬ್ರಿಡ್ ಜೋಳ ಅಂತ ಹಾಕ್ತಿದ್ವಿ. ಜೋಳ ತಕೊಂಡು ಹೈಬ್ರಿಡ್ ಜೋಳ ಆಮೇಲೆ ಶೇಂಗಾನರಿ. ಮತ್ತೆ ಈ ನೀರಾವರಿ ಯಾವ ಕಾಲಕ್ಕೆ ಬರ್ತೀರಿ ತಮ್ಮ ಕಡೆಗೆ? ಅದೇ 1985 ಇಸ್ವಿಗೆ ಬಾಯಿ ಕಡಿಸ್ತೀವಿ ನಾವು. ಬಾಯಿ ಕಡಿದ್ಮೇಲೆ ಎಲ್ಲ ನೀರಾವರಿ ಶುರು ಆತ್ರಿ. ಆನಂತರ ಎಲ್ಲರೂ ಒಂದೊಂದು ಬೋರ್ ಹಾಕ್ಸ್ಕೊಂಡ್ರಿ. ಬೋರಿಂದ ಅನುಕೂಲ ಐತ್ರಿ ನೀರು. ಆಮೇಲೆ ಡ್ರಿಪ್ ಮಾಡಿದ್ವಿ. ಈಗೇನ್ ಶೇಂಗಾದಾಗಿಂದ ಯಾವ ಬೆಳೆಗೆ ಬಂದ್ರಿ? ರೇಷ್ಮೆ ಮಾಡಿವಿ ರೀ. ಈಗ ಕೊನೆಗೆ ನಾವು ತಾವು ರೇಷ್ಮೆ ಮಾಡ್ತಾ ಇದ್ರಿ. ಈಗ ರೇಷ್ಮೆ ಕೃಷಿ ಬಗ್ಗೆ ನಮಗೆ ವಿವರವಾಗಿ ಹೇಳ್ರಿ. ರೇಷ್ಮೆ ಅಂದ್ರೆ ಈಗ ನಾವು ರೇಷ್ಮೆ ಹೆಚ್ಚ 4 ವರ್ಷ ಆತ್ರಿ. ಈಗ 4 ವರ್ಷ ಆದ್ರೆ ಮಲ್ಲಿಗ ಅವರು ಈಗ ಸಿರಿಕಲ್ಚರ್ ಅಂದ್ರೆ ಅವರು 2 ದ್ವಾರ ಪಾಸ್ ಮಾಡಿ ಕೊಡ್ತಾರ್ರಿ. 2 ದ್ವಾರ ಅಂದ್ರೆ 7 ದಿವಸ ಅವ್ರ ದ್ವಾರ ಮೊದಲಕ್ಕೆ ಹಂಗಿದ್ದಿಲ್ರಿ. ಮಲ್ಲಿಗೆ ಮೊಟ್ಟೆ ನಾವೇ ತರಬೇಕು, ಇಲ್ಲೇ ನಾವು ಮಾಡಬೇಕಾಗಿತ್ತು. ಈಗ ಒಂದು ಕೃಷಿ ಇಲಾಖೆಯವರು ಅವರು ಚಲೋ ಮಾಡ್ಯಾರಿ. 2 ದ್ವಾರ ಪಾಸ್ ಮಾಡಿಕೊಡ್ತಾರ ನಮ್ಗ, 27ನೇ ದಿವಸ ಮಾರ್ಕೆಟ್ಗೆ ಬಂದ್ಬಿಡುತ್ತೆ. 2 ದಿವಸ ತಪ್ಪಲೆ ಮೇಯ್ತೈತ್ರಿ, ಮತ್ತೆ 2 ದಿವಸ ಸ್ಟಾಪ್ ಆಗತ್ತೆ. ಆ ನಂತರ ಮತ್ತೆ 2 ದಿವಸ ಮೇಯ್ತೈತ್ರಿ, ಮತ್ತೆ 2 ದಿವಸ ಸ್ಟಾಪ್ ರೀ. ಆಮೇಲೆ 5 ದಿವಸ ನಾವು ಫುಲ್ ತಪ್ಪಲ ಹಾಕಿ ಅದ 18ನೇ ದಿವಸಕ್ಕೆ ಚಂದ್ರಿಕೆಯನ್ನು ಚಂದ್ರಿಕೆ ಇಟ್ಬಿಡ್ತೀವ್ರಿ. ಆಮೇಲೆ 5 ದಿವಸಕ್ಕೆ ಗೂಡು ರೆಡಿ ನೋಡಿ. ಅಂದ್ರೆ ಮೊದಲಿನಕ್ಕಿಂತಲೂ ಈಗ ಬಹಳ ಸರಳಿ ಆಗ್ಯದ್ರಿ. ಇದಕ್ಕೆ ಖರ್ಚ ಇಲ್ಲಲ್ರಿ, ಇದಕ್ಕೆ ಬರೀ ಹೆಂಡಿ ಗೊಬ್ಬರ ಸಗಣಿ ಗೊಬ್ಬರ ಅಷ್ಟೇ ಬೇಕ್ರಿ. ಸರ್ಕಾರಿ ಗೊಬ್ಬರ ಒಟ್ಟೆ ಇಲ್ರಿ, ಔಷಧ ಹೊಡೆಯಂಗಿಲ್ರಿ, ಏನು ಹೊಡೆಯಂಗಿಲ್ರಿ. ಹಿಪ್ಪನೇಳೆ ಬೆಳಿಬೇಕಾದ್ರೆ ಯಾವ ರೀತಿ ರಾಸಾಯನಿಕವನ್ನು ಬಳಸುವುದು? ಬಳಸಂಗಿಲ್ರಿ. ರಾಸಾಯನಿಕ ಬಳಸಿದ್ರೆ ಅದ ಹುಳಕ್ಕ ಇದು ಬರ್ತಾವ್ರಿ, ಜ್ವರ ಬರ್ತಾವ್ರಿ, ವೇಸ್ಟ್ ಆಗ್ಬಿಡ್ತೈತ್ರಿ. ಈ ರೇಷ್ಮೆ ಕೃಷಿಯಲ್ಲಿ ತಾವ್ ಏನು ಈಗ ಹಳದಿ ಆಮೇಲೆ ಬಿಳಿ ರೇಷ್ಮೆ ಇರ್ತಾವ, ತಾವ್ ಯಾವ್ದು ಮಾಡ್ತೀರಿ? ನಾವು ಬಿಳಿ ರೇಷ್ಮೆ ಅಂತ ಗುಡ ಅದನ್ನ ಬೆಳಿತೀವ್ರಿ. ರೇಷ್ಮೆ ಅದನ್ನ ಸಾಲಿಂದ ಸಾಲಿಗೆ 4 ಫೂಟ ಅಂತರ, ಗಿಡದಿಂದ ಗಿಡಕ್ಕೆ 3 ಫೂಟ, ಮತ್ತೆ ಈಗ 8 ಫೂಟ ಅಗಲ ಮಾಡಿ ಈಗ ಒಂದು ಎಕರೆ ಎಷ್ಟು ಮಾಡಿನ್ರಿ? ಅದ 8 ಫೂಟ್ ಅಗಲ ಐತ್ರಿ, ಸಾಲಿಂದ ಸಾಲಿಗೆ 4 ಫೂಟ್ ರೀ. ಅದಕ್ಕೆ ದೊಡ್ಡ ಟ್ರ್ಯಾಕ್ಟರ್ ಹೊಡೆಯಕ್ಕೂ ಅನುಕೂಲ ಆಗತ್ತರಿ. ಇದನ್ನ 6-4 ಹಚ್ಚಿವಲ್ರಿ, ಅದನ್ನ ಬರೀ 4 ಫೂಟಿನ ಸಾಲ ಸಣ್ಣ ಟ್ರ್ಯಾಕ್ಟರ್ ಹೊಡೆಯಕ್ಕಾಗತ್ತಿ. ಅದು ತಪ್ಪಲ ಬಾಳ ಬೆಳಿತಂದ್ರೆ ಗಾಳಿ ಆಡೋದಲ್ರಿ, ತಪ್ಪಲ ಚಲೋ ಬೆಳೆಯಂಗಿಲ್ಲ ಹತ್ತಂದ್ರೆ. ಅದಕ್ಕೆ ಈ ಸಲ 8 ಗಿಡದಿಂದ ಗಿಡಕ್ಕೆ 8 ಫೂಟ್ ಮಾಡಿ ಹಚ್ಚಿನ್ರಿ. ಈಗ ಐತ್ರಿ, ಈಗ ತಯಾರಿ ತಿಂಗಳ ಏನಿಲ್ಲ ಅಂದ್ರು ಅದು 50,000 ರೂಪಾಯಿ ಮೇಲೆ ಉತ್ಪನ್ನ ಬರುತ್ತೆ. ಪ್ರತಿ ತಿಂಗಳು ತಾವು ಮಾಡ್ಕೋಬಹುದ್ರಿ? ಆ ನಮ್ಮನಿ ಮಾಡೈತ್ರಿ. ಯಾವ ರೀತಿ ಅಂದ್ರೆ ಈಗ ಅದಕ್ಕೆ ಈಗ ಒಂದ್ ಸಲ ತಾವು ಹುಳಕ್ಕ ಮೇಯಿಸಿದ್ರೆ ಅಂದ್ರೆ ಅದು ಇನ್ನೂ ಚಿಕ್ತಿರೋದಿಲ್ಲ, ಮತ್ತ ಯಾವ ರೀತಿ ತಾವು ಇದನ್ನ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಅದನ್ನ ಒಂದ್ ಎಕರೆ ಅಂತ ಹೇಳಿ ಹಂಗ ಮೂರು ಇದನ್ನ ಮಾಡಿಬಿಟ್ಟು 3 ಪಾರ್ಟಿಷನ್ ಮಾಡಿ, ಮತ್ತ ಒಂದ್ ಪೀಕ್ ತಕೊಂಡ್ ಕೂಲಿ ಮತ್ತೊಂದ್ ಪೀಕ್ ತಯಾರಾಗಿರ್ಕೊಳ್ಳಿ. ಅಂದ್ರೆ 1 ಎಕರೆಗೆ ತಾವು ಎಷ್ಟು ಹುಳಗಳನ್ನು ಸಾಕಿರ್ತೀವಿ? 1 ಎಕರೆಗೆ 150 ಮೊಟ್ಟೆ ಹಾಕ್ತೀವ್ರಿ. 150 ಮೊಟ್ಟೆಗೆ 1 ಕ್ವಿಂಟಲ್ ಅಂತೂ ಹಾಕತ್ತ. 1 ಕ್ವಿಂಟಲ್ ಅಂದ್ರೆ ಈಗ ಮತ್ತೀಗ ಮಾರ್ಚ್ ಅನ್ಬಿಡ ಈಗ 1,000 ರೂಪಾಯಿ ಧಾರಣೆ ಆಗುತ್ತೆ ಅಂತ ಹೇಳ್ರಿ ಸಾವಿರ ಮನೆ. ಇದು ಸರ್ 400, 500, 500, ಈಗ ಈ ಸದ್ಯಕ್ಕೆ ಮಾರ್ಕೆಟ್ಗೆ 750 ರೂಪಾಯಿ ಮಾರ್ಕೆಟ್ಗೆ ಐತ್ರಿ. 150 ಮೊಟ್ಟೆಗೆ ತಮಗ 1 ಕ್ವಿಂಟಲ್ ತೂಕ ಬರ್ತೈತ್ರಿ ರೇಷ್ಮೆ ಗೂಡು. ಅಷ್ಟಕ್ಕ 1,50,000 ರೂಪಾಯಿ ತಮಗೆ ಉತ್ಪನ್ನ ಆಗ್ತದೆ ಅಷ್ಟಕ್ಕೆ ಈಗಿನ ದರದ ಪ್ರಕಾರ. ಇದು ಒಂದು ತಿಂಗಳಿಗೆ 50,000 ರೂಪಾಯಿ ಉತ್ಪನ್ನ ಮಾಡ್ಕೊಳ್ತೀರಿ, 1 ಎಕರೆ ಬೆಳೆದು ತಾವು ಮೇಯಿಸಿದ್ದಕ್ಕ. ಮತ್ತ ಮತ್ತೊಂದ್ ತಿಂಗಳಿಗೆ ಮತ್ತೊಂದ್ ಎಕರೆ ಈ ನಮ್ಮನೆ ಮಾಡಿ ಅಂದ್ರೆ 3 ಎಕರೆ ಮಾಡಿದಿರಿ. ಪ್ರತಿ ತಿಂಗಳ 1/3 ಭಾಗ ಮಾಡಿ 1 ಎಕರೆ ಹುಳಗಳಿಗೆ ಮೇಯಿಸ್ತೀರಿ. 150 ಮೊಟ್ಟೆ. 150 ಮೊಟ್ಟೆ ಅಂದ್ರೆ 150 ಹುಳನೆ ಅಥವಾ ಎಷ್ಟು ಇರ್ತಾವ? ಮೊಟ್ಟೆ ಒಳಗೆ 500 ಹುಳ ಇರ್ತಾವ್ರಿ. ಒಂದ್ ಮೊಟ್ಟೆ ಅಂದ್ರೆ 1 ಮೊಟ್ಟೆದ ತಟ್ಟೆ ಅದು ಒಂದ್ ಸೈಜ್. ಲಿನ್ಸ್ ಕಟ್ಟಂದ್ರೆ 500 ಮೊಟ್ಟೆ ಅಂತ ಅಂದ್ರೆ 150 ಮೊಟ್ಟೆ ಅಂದ್ರೆ 1 ಮೊಟ್ಟೆಗೆ 500 ಹುಳಗಳಂತ ಹಿಡಿದ್ರೆ 75,000 ಹುಳಗಳನ್ನು ತಾವು ತರ್ತೀರಿ. ಮತ್ತೆ ಇದ್ರದ್ದು ರೋಗ ಅದು ನಿಯಂತ್ರಣ ಯಾವ ರೀತಿ ಮಾಡ್ತೀರಿ? 25% ಅದು ಒಂದೊಂದು ಹುಳ ವೇಸ್ಟ್ ಬರ್ತಾವ್ರಿ, ಒಂದೊಂದು ಹುಳ ಸಾಯ್ತೈತ್ರಿ, ಒಂದೊಂದು ವೇಸ್ಟ್ ಮಾಡಿ ತೆಗೆದು. ಈ ರೋಗ ಅದು ಬರಲಾರ್ದಂಗ ತಾವು ಏನೇನು ಕ್ರಮ ಕೈಗೊಳ್ತೀರಿ? ದಿನನಿತ್ಯ ಸುಣ್ಣ ಹೊಡೆದ್ರಿ. ಅವರು ಡಿಪಾರ್ಟ್ಮೆಂಟ್ನವರು ಪೌಡರ್ ಕೊಟ್ಟಿರ್ತಾರೆ. ಬೆಳಿಗ್ಗೆ 1 ಸುಣ್ಣ ಹೊಡೆದ ಸಂಚನ ತಪ್ಪಲ ಹಚ್ಚಿ ಮತ್ತೆ ನಮಗೆ ಕ್ಲೈಮೇಟ್ ನೋಡ್ಕೊಂಡು ಅದಕ್ಕೆ ಸುಣ್ಣ ಹೊಡ್ತೀವಿ. ತಂಪ್ ಬಾಳ ಇತ್ತಂದ್ರೆ 2 ಸಲ ಸುಣ್ಣ ಹೊಡ್ತೀವಿ. ಹೀಟ್ ಇತ್ತಂದ್ರೆ ಒಮ್ಮೆ ಬೆಳಿಗ್ಗೆ ಅಷ್ಟೇ ರೀ. 6 ಗಂಟೆಗೆ ಸುಣ್ಣ ಹೊಡೆದ ತಪ್ಪಲ ಹಚ್ಚಿದ್ವಿ ಅಂದ್ರೆ ಮತ್ತೆ ಅದು ಸಂಜೆ ಮುಂದೆ ಹಾಕೋದ್ರಿ. ಮತ್ತೆ 5 ದಿವಸ ಅಂತೂ ಕಂಟಿನ್ಯೂ ತಿಂತೈತ್ರಿ. ಅದು ಹಗಲಿ ರಾತ್ರಿ 3 ದಿವಸ ಅಂತೂ ಹಗಲಿ ರಾತ್ರಿ ತಿಂತೈತ್ರಿ. 2 ದಿವಸ ಸ್ಲೋ ತಿಂತೈತ್ರಿ. 6ನೇ ದಿವಸಕ್ಕೆ ಚಂದ್ರಿಕೆ ಇಟ್ಬಿಡ್ತೀವಿ. 27ನೇ ದಿವಸಕ್ಕೆ ಮಾರ್ಕೆಟ್ಗೆ ಓದಬಿಡುದ್ರಿ. ಆ ಗೂಡು ಕಟ್ಟಿಂದ ಎಷ್ಟು ದಿವಸದ ನಂತರ ತಾವು ಮಾರ್ಕೆಟ್ಗೆ ಹೋಯ್ತೀರಿ? 6ನೇ ದಿವಸಕ್ಕೆ ಮಾರ್ಕೆಟ್ ಹೋಯ್ತೀರಿ. 6ನೇ ದಿವಸಕ್ಕೆ ಬಿಡಿಸೇ ಬಿಡುದ್ರಿ. ಅದನ್ನು ಇಲ್ಲಕಂದ್ರೆ ಹೆಚ್ಚು ಗೂಡ ಅದು ಬಾಳ ದಿವಸ ಬಿಟ್ಟೆ ಅಂದ್ರೆ 1 ದಿವಸ ಬಿಟ್ಟೆ ಅಂದ್ರೆ ಚಿಟ್ಟೆಗೆ ಅದು ಹೊರಗೆ ಬರಬಾರ್ದ ಮಾರ್ಕೆಟ್ಗೆ ಹೋಗ್ಬೇಕು ರೀ. ಅದನ್ನು ಆ ಗೂಡ್ರಿ ಎಷ್ಟು ದಿವಸಕ್ಕೆ ಚಿಟ್ಟೆಯಾಗಿ ಹೊರಗೆ ಬರ್ತದ್ರಿ? ಅದು ಮುಂದೆ 6 ದಿವಸಕ್ಕೆ 6 ದಿವಸಕ್ಕೆ ಅಂತೂ ಗೂಡು ಗಟ್ಟಿರ್ತತ್ರಿ. ಮುಂದೆ 2 ದಿವಸಕ್ಕೆ ಚಿಟ್ಟೆಯಾಗಿ ಹೊರಗೆ ಬರ್ತೈತ್ರಿ. ಅಷ್ಟೊಳಗೆ ನಾವು 2-3 ದಿವಸ ಮಾರ್ಕೆಟ್ಗೆ ಹೋಗ್ಬೇಕು. ಅಂದ್ರೆ ಅದು ಬಹಳ ಹಾನಿ ಆಗ್ತದ್ರಿ. ಒಂದು ವೇಳೆ ತಾವು ಏನಾದ್ರೂ ತಡ ಮಾಡಿದ್ರೆ ಒಯ್ಲಿ ಮಾಡಿದ್ರೆ ಮತ್ತೆ ನಾವು ರೈತರು ನುಕ್ಸಾನ ಆಗತ್ತಲ್ರಿ. ಮಾಡಿದ್ದೆಲ್ಲ ನೀರಾಗ್ಬಿಡ್ತೈತಿ. ಮತ್ತೆ ತಾವು ಎಲ್ಲಿ ಮಾರಾಟ ಮಾಡ್ತೀರಿ? ನಾವು ಮುಧೋಳ ಹೋಯ್ತೀರಿ, ಸಿರಟ್ಟಿ, ರಾಮನಗರ. ರಾಮನಗರ ಮತ್ತು ಇಲ್ಲಿ ಮುಧೋಳ ಮಾರುಕಟ್ಟೆಗೆ ಯಾವ ರೀತಿ ಒಂದು ವ್ಯತ್ಯಾಸ ಅದರಿ? ಎಲ್ಲಿ ಒಳ್ಳೇದಂತೀರಿ? ನಾವು ರಾಮನಗರಕ್ಕನ ಅವರು ಕ್ಯಾಶ್ ಕೊಟ್ಬಿಡ್ತಾರೆ, ಸಿರತೆನೂ ಒಳ್ಳೇದ್ರಿ, ಅವಾಗಿಂದ ರೊಕ್ಕ ಕೊಟ್ಬಿಡ್ತಾರೆ. ಸಿರತೆ ಅಂದ್ರೆ ಇಲ್ಲಿ ಖರೀದಿಗಾರರು ಕಡಿಮೆ ಇರ್ತಾರ, ದರ ಕಡಿಮೆ ಇರ್ತದ ಅಂತಾರ, ತಮಗೆ ಯಾವ್ದು ಚಲೋ ಅಂತ್ರಿ? ಇಲ್ಲಿ ಮುದೋಳ್ಕನ ಹೋದ್ವಿ ಅಂದ್ರೆ ವಾರದ ಉದ್ರಿ ಬಿಡ್ತಾರೆ, ಉದ್ರಿ ಒಂದ್ ವಾರ ಬಿಟ್ಟು ಬರ್ರಿ, ಮತ್ತೊಂದ ಅಲ್ಲಿಕ್ಕಿಂತ ಇಲ್ಲಿಗೆ ಒಂದ್ 5 ರೂಪಾಯಿ ಹೆಚ್ಚಿಗೆ ಮಾಡ್ತಾರೆ, ಉದ್ರಿ ಬೀಳ್ತೈತ್ರಿ, ನಮ್ಗೆ ನುಕ್ಸಾನ ಆಗ್ಬಿಡತ್ರಿ. ಅದಕ್ಕೆ ಸಿರಟ್ಟಿಗಾರ ಹೋಯ್ತರಿ, ಸಿರಟ್ಟಿ ನಮ್ಮ ಮುಂಜಾನೆ ಬೆಳಗ್ಗೆ ಸಾಲ 12 ಗಂಟೆ ಹೋದ್ರೆ ಅಂದ್ರೆ 10-30 ಕ್ಯಾಶ್ ಕೊಟ್ಟು ಕಳಿಸ್ಬಿಡ್ತಾರೆ. ರಾಮನಗರ ಆದ್ರೆ ನಮ್ಗೆ ಖರ್ಚು ಹೆಚ್ಚು ಬರತ್ರಿ, ದೂರ ಆಗತ್ತಲ್ರಿ, ಒಂದಿನ 2 ದಿವಸ ಟೈಮ್ ಹೋಗ್ಬಿಡುತ್ತೆ. ಒಂದ್ ದರ ಹೆಚ್ಚಿಗೆ ಅಲ್ಲಿ ಸಿಗ್ಬೋದಲ್ರಿ ರಾಮನಗರ? ಖರ್ಚು ಅಷ್ಟೇ ಆಗತ್ತಲ್ರಿ, 2 ದಿವಸ ನಾವು ಟೈಮ್ ವೇಸ್ಟ್ ಮಾಡೋದ್ರಿ, ಹೋಗ್ರಿ. ಒಂದ್ ದಿವಸ ಮತ್ತೆ ಅಲ್ಲಿ ಇದು ಹೋಗತ್ರಿ, ಗಾಡಿ ಬಾಡಿಗೆ ಹೆಚ್ಚಾಗತ್ರಿ, ಮತ್ತೆ ಆ ರೇಟ್ ನಮಗೆ ಇಲ್ಲೇ ಸಿಕ್ಬಿಡ್ತಲ್ಲ. ಇಲ್ಲಿ ಯಾವ ರೀತಿ ಒಂದು ವಾಹನದ ವ್ಯವಸ್ಥೆ ಮಾಡ್ಕೊಳ್ತೀರಿ, ಟ್ರಾನ್ಸ್ಪೋರ್ಟೇಷನ್ ಯಾವ ರೀತಿ ಅದ್ರ? ಮುದೋಳ ಅಂದ್ರೆ ನಾವೊಂದು ಯಾವ್ದಾರ ಒಂದು ರಿಕ್ಷಾ ಸೈಕಲ್ ಮೋಟರ್ ಮೇಲೆ ಓದ್ಬಿಡ್ತೀವಿ, ಅರ್ಚಿಯಲ್ಲಿ ಆಗ್ಬಿಡ್ತೀವಿ, ಇನ್ನೊಂದು ಕಟ್ಕೊಂಡು ಮುದೋಳಕ್ಕೆ ಹೋಯ್ತೀವಿ. ಮತ್ತೆ ಸಿರಟ್ಟಿ ಹೋಗ್ಬೇಕಾದ ಒಂದು ಗಾಡಿನ ಮಾಡ್ಬೇಕ್ರಿ, 1,000 ರೂಪಾಯಿ ಬಾಡಿಗೆ, 1,500 ಬಾಡಿಗೆ ಕೊಟ್ಟ ಒಯ್ಬೇಕ್ರಿ. ಮತ್ತೆ ರಾಮನಗರಕ್ಕಾದ್ರೆ ಬಸ್ಸಿಗೆ ಅದ ಒಯ್ದ್ರೆ ನಿಮ್ಗೆ ಕಡಿಮೆ ಖರ್ಚದೊಳಗೆ ಹೋಗ್ತದಲ್ರಿ? ಆಕತ್ರಿ, ರಾಮನಗರಕ್ಕೆ ಹೋದ್ರೆ ಬರ್ತೈತ್ರಿ, ಅದ ಒಂದ್ ದಿವಸ ಟೈಮ್ ವೇಸ್ಟ್ ಆಗತ್ತಲ್ರಿ. ನಾವು ಮತ್ತೀಗ ಉಳದು ಏನು ತಾವು ತೆಗಿತೀರಿ ಒಂದ್ ತಿಂಗಳಾಗನ, ಅವು ಏನು ಮತ್ತೆ ಬೇರೆ ಅದಕ್ಕೆ ಗೂಡುಗಳನ್ನ ಅಂದ್ರೆ ಅದರ ಮನೆಗಳನ್ನ ಬೇರೆ ಬೇರೆ ಕಟ್ಟಿದಿರಾ, ಅಥವಾ ಒಂದ ಮನೆಯಲ್ಲಿ ಅಷ್ಟು 3 ತಿಂಗಳದ ಅಂದ್ರೆ 3 ಎಕರೆಗೆ ತಾವ್ ಹಾಕ್ತೀರಿ, ಒಂದ ಮನೆಯಲ್ಲಿ ಬೆಳಿತೀರಿ? ಮತ್ತ ಅದ್ರ ರೋಗಾಣು ಪ್ರಸಾರ ಆಗಬಾರ್ದಂದ್ರ ಈಗ ಈ ಹುಳ ತೆಗ್ದಿಂದ ಮತ್ತೊಂದು ಹುಳ ಹಾಕ್ಬೇಕಾದ್ರ ಅವಾಗ ಏನು ತಾವ್ ಏನೇನು ಮಾಡ್ತೀರಿ ಅಲ್ಲಿ? ಅಷ್ಟು ಗೂಡು ಎಲ್ಲ ಸ್ವಚ್ಛ ಮಾಡಿ ಎಲ್ಲ ಹೋಗಿತಿರಿ, ತಿಪ್ಪಿ ಹೋಗಿತಿರಿ, ಕಟ್ಟಿಗೆ ವೇಸ್ಟ್ ಇದ್ದ ಹೋಗೋದು, ಅಸ್ತ್ರ ಅಂತ ಒಂದ್ ಔಷಧ ಕೊಡ್ತಾರೆ ಇಲಾಖೆಯವರು, ಔಷಧ ಎಲ್ಲ ಕೊಟ್ಬಿಡ್ತಾರೆ, ಅವ್ರೇ ಫ್ರೀ ಕೊಡ್ತಾರೆ ರೈತರಿಗೆ, ಅದ್ರೇನು ಖರ್ಚಾಗಿಲ್ಲರಿ. ನಾವು ಈ ರೇಷ್ಮೆ ಬೆಳಿಬೇಕಾದ್ರೆ ಏನು ಖರ್ಚು ಇಲ್ಲರಿ ಸರ್, ಭಾಳ ಒಂದು 50,000 ರೂಪಾಯಿಗೆ 1,000 ರೂಪಾಯಿ ಖರ್ಚು ಬರುತ್ತೆ ಅಷ್ಟೇ ರೀ, ಮತ್ತೇನು ಮಾಡಂಗಿಲ್ಲರಿ. ಅದಕ್ಕೆ ಬರೀ ಹೆಂಡಿ ಗೊಬ್ಬರ ಹಾಕೋದು, ನೀರು ಹಾಸೋದು, ತಪ್ಪಲ ಒಂದು ಕಸ ಕಡ್ಡಿ ಸ್ವಚ್ಛ ಇಟ್ಕೊತು ಹೋಗೋದು ಅಷ್ಟೇ ಕೆಲಸ ರೀ. ಮತ್ತೇನೇನು ಸ್ಪ್ರೇ ಮಾಡ್ತೀರಿ? ಅಸ್ತ್ರ ಹೊಡೆದ್ರೆ ಬ್ಲೀಚಿಂಗ್ ಪೌಡರ್ ಚಂದ್ರಿಕೆ ಸ್ವಚ್ಛ ಹಂಗೆ ತೊಳೆದು ಅವನು ಒತ್ತಾಟಿಗೆ ಇರ್ತೀವಿ. ಮತ್ತೆ ಅದು ಹುಳ ತೋರಿಕಿತ 8 ದಿವಸ ಇರಾಕಲೇ ತುಂಬಾ ಮತ್ತೊಮ್ಮೆ ಸ್ಪ್ರೇ ಮಾಡ್ತೀವ್ರಿ ಎಲ್ಲರಿ, ಸ್ವಚ್ಛ ಸುಣ್ಣ ಹೊಡೋದು. ಅಂದ್ರೆ ಈಗ ಒಂದು ಹುಳ ಸಾಕಿಂದ ಅದನ್ನ ಮಾರಾಟ ಕೊಯ್ದಿಂದ, ಗೂಡು ಮಾರಾಟ ಕೊಯ್ದಿಂದ ಮತ್ತೊಂದು ಹುಳ ತರಬೇಕಾ, ನಿಮ್ಗೆ ಎಷ್ಟು ದಿವಸದ ಅವಧಿ ಒಂದು ಸಿಗ್ತದ್ರಿ? ಈಗ ಅದು ಗೂಡು ಗಟ್ಟಾಕತ್ತೆ ಅಂದ್ರೆ ಆರ್ಡರ್ ಕೊಟ್ಬಿಡ್ತೀವ್ರಿ ನಾವು. ಈಗ ಅವರು 7 ದಿವಸ ಅಲ್ಲಿ ಲಿಂಕ್ಸ್ ತಂದು ಅವರು ರೆಡಿ ಮಾಡಿಕೊಡ್ರೆ ನಾವು ಆಗ ತಪ್ಪಲ ನಮ್ಮ ಹೊಲದಲ್ಲಿ ತಪ್ಪಲ ಐತಿ, ಇದು ಇಷ್ಟು ಲಿಂಕ್ಸಿಗೆ ಇಷ್ಟು ತಪ್ಪಲ ಆಕತಿ, ಇಷ್ಟು ಹುಳ ಆರ್ಡರ್ ಕೊಟ್ರೆ ನಮ್ಗೆ ಇಷ್ಟು ತಪ್ಪಲ ಮೇಯ್ತೈತಿ ಅನ್ನೋದು ನಾವು ಮೊದಲು ಅದನ್ನ ಪ್ಲಾನ್ ಮಾಡ್ಕೊಂಡು ಅವ್ರಿಗೆ ಹುಳಕ್ಕೆ ಆರ್ಡರ್ ಕೊಡ್ತೀರಿ. ಅವ್ರ ಲಿಂಕ್ಸ್ ಇಷ್ಟೇ ಟೈಮ್ಕ ಬಂದೆ ಅಂತ ಹೇಳ್ತಾರೆ ಅವ್ರಿ. ಅವ್ರು 7 ದಿವಸ ಅವ್ರ ಲಿಂಕ್ಸ್ ರೆಡಿ ಆದ ಕೂಡಲೇ ನಾವು ಜ್ವರ 2 ಜ್ವರ ಪಾಸ್ ಮಾಡಿದ ಕೂಡಲೇ ನಾವು ತೊಗೊಂಬಂದು ನಾವು 3ನೇ ಜ್ವರಕ್ಕೆ ನಾವು ಶೆಡ್ನಾಗ ಹಾಕ್ತೀವಿ. ಇಲ್ಲ 3ನೇ ಜ್ವರಕ್ಕೆ ಹಾಕ್ತಿರಲ್ಲ, ಈಗ ಗೂಡು ತೆಗದಿಂದ ಮತ್ತು ಮತ್ತೊಂದು ಹುಳ ನೀವು ತರ್ಲಕ್ಕ ನಿಮ್ಗೆ ಎಷ್ಟು ಅವಧಿ ಇರ್ತದ ನಡ್ಬರ್ತ್ರಿ? 10 ಅಥವಾ 15 ದಿವಸ ರೀ. ನಿಮ್ಮ ಹತ್ರ ಎಷ್ಟು ದಿವಸ ಮೈತಾವ್ರಿ ಹುಳಗಳು? 22 ದಿವಸ ರೀ. 22 ದಿವಸ ಮೇಜ್ ಕೂಡಲೇ ಅದು 23ನೇ ದಿವಸಕ್ಕೆ ನಾವು ಮಾರ್ಕೆಟ್ ಹೋಗ್ಬಿಡ್ತೀವಿ. ಮುಂದೆ 10 ದಿವಸ ಮತ್ತೆ ಹುಳ ತಂದು ಹಾಕಿಬಿಡ್ತೀವಿ. 10 ದಿವಸ ಎಲ್ಲ ಕ್ಲೀನ್ ಆಗ್ಬಿಡುತ್ತೆ ಶೆಡ್ ಎಲ್ಲ ತೊಳೆದು. ಅಂದ್ರೆ ಪ್ರತಿ ತಿಂಗಳ ತಮಗೆ 50,000 ಈಗಿನ ದರಕ್ಕೆ ನಿಶ್ಚಿತ ಆದಾಯ? ಹೌದ್ರಿ, ಈಗಿನ ದರಕ್ಕೆ ರೀ. ಮತ್ತೆ ಅದೊಮ್ಮೆ 300 ಆಗತ್ರಿ, ಒಮ್ಮೆ 500 ಆಗತ್ರಿ, ಒಮ್ಮೆ 700 ಆಗತ್ರಿ. ಈ ಸದ್ಯಕ್ಕಿನ ಮಾರ್ಕೆಟ್ಗೆ ಅಂದ್ರೆ 770 ಮಾರ್ಕೆಟ್ ಮಾರ್ಕೆಟ್ ಬೆಲೆ ಸಿಗತ್ತ. ಇಲಾಖೆಯವರು ಸಾಕಷ್ಟು ಸಹಕಾರ ಅದ ತಿಳಿದ್ರಿ, ಏನೆಲ್ಲ ಸಹಕಾರ ಅದ್ರಿ ಇಲಾಖೆಯವರದು? ಮತ್ತು ಯಾವ ಒಂದು ಅಧಿಕಾರಿಗಳು ತಮಗೆ ಹೆಚ್ಚು ಮಾಹಿತಿ ಕೊಡ್ತಾರ? ಮತ್ತು ಮೊದಲಿಗೆ ತಮ್ಗೆ ಯಾರು ಇದ್ರ ಬಗ್ಗೆ ಕೃಷಿ ಬಗ್ಗೆ ಹೇಳಿದ್ರಿ? ನಮಗೆ ಮೊದಲ ಈಗ ಡಿ ಸಾಹೇಬ್ರಿ ಅಂತ ಹುದ್ದಾರ್ ಸಾಹೇಬ್ರಿ ಇದ್ರಿ ಬಾಗಲಕೋಟೆಗ್ರಿ, ಈಗ ಬೆಳಗಾವಿ ಜಿಲ್ಲಾಕದಾರಿ ಅವರು. ಹುದ್ದಾರ್ ಸಾಹೇಬ್ರು ಇಂದ ಅವ್ರ ತಳಗ ಒಬ್ಬರು ತಾಲೂಕು ಸಾಹೇಬ್ ಇರ್ತಾರೆ, ನಡಿಮನಿ ಸಾಹೇಬ್ರ ಅಂತ ಅದಾರಿ. ಅವ್ರ ತಳಗ ಜೋಗುರ ಅಂತ ಅದಾರಿ. ಜೋಗುರರು ಬಂದು ನಮ್ಗೆಲ್ಲ ಡೈರೆಕ್ಷನ್ ಕೊಡುವುದು, ಅದು ಏನ್ ಹೇಳುದು, ತಪ್ಪಲ ಹೆಂಗ್ ಬಿಡಿಸೋದು, ಹುಳ ಹೆಂಗ್ ಬಿಡಿಸೋದು, ಯಾವ ಟೈಮ್ದಾಗ ಅದಕ್ಕೆ ಮೇಂಟೈನ್ ಫೋನ್ ಮುಖಾಂತರ ಹೇಳ್ತಾರೆ ನಮ್ಗೆ ರೀ. ನಾವ್ ಏನೋ ಸಲಹೆ ಬೇಕಾದ್ರೆ ಅವ್ರನ್ನ ಕೇಳ್ತೀವ್ರಿ. ಸಾಕಷ್ಟು ಸಹಕಾರ ಅದಾರೆ ಅವರು. 3 ವರ್ಷ ಮಟ್ಟ ನಮಗ ಅದನ್ನ ಅಗಿ ಬೆಳೆಸಾಕ ಅಗಿ ಹಚ್ಚಿದ್ದು ರೊಕ್ಕ ಕೊಡ್ತಾರೆ. 3 ವರ್ಷ ಮಟ್ಟ ಈಗ ಎನ್ಆರ್ಜಿ ಒಳಗ ಅದಕ್ಕೆ 1 ಎಕರೆಗೆ 29,000 ರೂಪಾಯಿ ಕೊಡ್ತಾರೆ. 3 ವರ್ಷ ಮಟ್ಟ ಕೊಡ್ತಾರೆ. 4ನೇ ವರ್ಷ ಮತ್ತೇನೇನು ಸಹಕಾರ ಅದಾವ್ರಿ ಅವ್ರ? ಶೆಡ್ಡಿಗೆ, ರೇಷ್ಮೆ ಶೆಡ್ಡಿಗೆ ಅದು 1,35,000 ರೂಪಾಯಿ ಬಿಲ್ಡಿಂಗ್ ಕೊಡ್ತಾರೆ. ಮತ್ತೆ ಅವು ಶೆಡ್ ನೆಟ್ ಕೊಡ್ತಾರೆ. ಪೌಡರ್ ಅಂತೂ ತಿಂಗಳ ಕೊಡ್ತಾರೆ ಔಷಧ ಅದಕ್ಕೆಲ್ಲ. ಈಗ ಅದು ಏನು ತಾವು ಹುಳ ಸಾಕು ಸಲುವಾಗಿ ಏನು ಮನೆ ಕಟ್ಟಿದ್ರಿ, ಅದು ಎಷ್ಟು ಖರ್ಚು ಬತ್ತರಿ? ಇಲಾಖೆಯವರು ಎಷ್ಟು ಕೊಟ್ರು? ಇಲಾಖೆಯವರು 1,35,000 ಈಗ ಕೊಟ್ರಿ. ಮಲ್ಲಿಕ 80,000 ಕೊಡ್ತಿದ್ರಿ. ಅದು ಖರ್ಚು 4 ಲಕ್ಷ ರೂಪಾಯಿ ಬಂದತ್ರಿ. 4 ರಿಂದ 4.5 ಲಕ್ಷ ಮಟ ಆಗತ್ತರಿ. ಈಗ ಬೇರೆ ರೈತರು ನಾವು ಈ ರೇಷ್ಮೆ ಕೃಷಿ ಮಾಡ್ಬೇಕನ್ನಂತವ್ರಿಗೆ ಏನ್ ಹೇಳ್ಬಯಸ್ತಿರ್ತಾವ? ಅವರು ಅಗಿ ಹೆಚ್ಚಕ್ಕಂತ ರೊಕ್ಕ ಕೊಡ್ತಾರೆ, ಟೆಂಪೋರರಿ ಶೆಡ್ ಹಾಕತ್ತಾರೆ, ಅದಕ್ಕೆ 21,000 ರೂಪಾಯಿ ಕೊಡ್ತಾರೆ. ನಾವು ಅಗಿ ಹೆಚ್ಚಕ್ಕಂತ ಒಂದ್ ವರ್ಷ ಮಟ್ಟ ಕೊಡ್ತಾರೆ. ಅಗಿ ಬೆಳ್ಕೂಲೇನ ಟೆಂಪೋರರಿ ಶೆಡ್ ಅದಕ್ಕೆ ಬಿಲ್ಡಿಂಗ್ ಅದ ಸಬ್ಸಿಡಿ ಕೊಡ್ತಾರೆ. ಆಮೇಲೆ ಈಗ ಹೊಸದಾಗಿ ಬರೋಂತ ರೈತರಿಗೆ ತಾವ್ ಏನ್ ಹೇಳ್ಬಯಸ್ತೀರಿ ಅಂತ? ನಾವು ಈ ರೇಷ್ಮೆ ಕೃಷಿಗೆ ಬರ್ಬೇಕನ್ನಂತವ್ರಿಗೆ ರೇಷ್ಮೆ ಹಚ್ಚಿದ್ರ ಲಾಭ ಆಗತ್ತ ಅಂತ ಹೇಳ್ತೀವ್ರಿ. ಅವ್ರಿಗೆ ಖರ್ಚ ಕಡಿಮೆ ರೀ, ನೀರಂತೂ ಇರ್ಬೇಕ್ರಿ ಕಾಯಮ. ಮತ್ತೆ ಅದ್ರ ಖರ್ಚ ಕಡಿಮೆ ಮಾಡುದಲ್ಲೇ ಕೈಯಂದ ಅಂತಲ್ರಿ, ಮಾಡ್ಕೊಳಕ ಹೆಲ್ಪ್ ಆಗತ್ತ ರೀ, ಅನುಕೂಲ. ಇಲ್ಲ ರೇಷ್ಮೆ ಹಚ್ಚಿದ್ರೆ ಮನ್ಯಾಗ ಬಹಳ ಜನ ಇರ್ಬೇಕು ಅಂದ್ರೆ ರೇಷ್ಮೆ ಮಾಡ್ಲಿಕ್ಕೆ ಬರ್ತದ, ಇಲ್ಲ ಕಡಿಮೆ ಜನ ಇದ್ದವ್ರು ಮಾಡಬಾರ್ದು ಅಂತ ಹೇಳ್ತಿರ್ತಾರ, ತಾವ್ ಏನ್ ಹೇಳ್ತೀರಿ? ಕಡಿಮೆ ಜನ ಇದ್ರೆ ಬೇಕಾದ ಟೈಮ್ದಾಗ 3 ದಿವಸ ಆಳುಗಳು ನಾವು ತಗೊಂಡು ಹಚ್ಕೊಂಡು ಮಾಡ್ಕೋಬಹುದ್ರಿ. ಮಾಡೋ ಪ್ರಯತ್ನ ಇದ್ರೆ ಒಬ್ಬ ಅಥವಾ ಇಬ್ಬರ ಮೇಲೆ ಮೇಂಟೈನ್ ಆಗತ್ತರಿ, ಅದೇನ್ ಮಂದಿ ಏನ್ ಬಾಳ್ಬೇಕು ಅಂತ ಅವಶ್ಯ ಇಲ್ರಿ. ಅವಾಗ ರೇಷ್ಮೆ ಮೇಯಿಸಬೇಕಾದ್ರ ಅದನ್ನ ಕಟಾವ್ ಮಾಡಿ ಅದನ್ನ ಮತ್ತ ಕತ್ತರಿಸಿ ಹಾಕ್ತಿದ್ರು ತುಂಡು ತುಂಡು ಮಾಡಿ. ಈಗ ಏನು ಹೊಸ ಪದ್ಧತಿ ಏನದರಿ? ಈಗ ಮೊದಲ ತುದಿ 3 ದಿವಸ ಮೇಯಿಸೋದ್ರಿ, ಅದನ್ನ ತುದಿ ಚಿಗರ್ ಬಂದಿರ್ತೀರಿ, ಅಷ್ಟ ಒಬ್ಬನ ಮೇಲೆ ಮೇಂಟೈನ್ ಹಾಕೋಸ್ ತಗೋತಾರಿ. 8 ದಿವಸ ಉಂಟಾರಿ, 8 ದಿವಸ ಆದ್ಮೇಲೆ 12 ದಿವಸಕ್ಕ ಒಂದ್ 4-6 ತಗೊಳ್ಳೋದ್ರಿ. ಹಗಲಿ ರಾತ್ರಿ ಅಟ ಸ್ವಲ್ಪ ತ್ರಾಸ ಆಗತ್ತರಿ. ಅವತ್ತಿನ ಹಗಲಿ ಅಟ ಅವ್ರು ಆಳುಗಳು ತಗೊಂಡ್ ಮಾಡಿರ್ತಾರ್ರಿ, ರಾತ್ರಿ ನಾವು ನಿಂತ ತಪ್ಪಲಾಕಿ ಮೇಸ್ಕೊಂಡ ಮಾಡ್ಕೋಬೇಕ್ರಿ. ಒಬ್ಬರ ಅಥವಾ ಇಬ್ಬರ ಮ್ಯಾಗ ಮೇಂಟೈನ್ ಆಗತ್ತ, ಅದೇನ ಮಂದಿ ಬಾಳ ಬೇಕಂತ ಏನ್ ಅವಶ್ಯಕತೆ ಇಲ್ರಿ. ಅದು ಖರ್ಚನ ಕಡಿಮೆ ಇರ್ತದ್ರಿ, ಮೇಂಟೈನ್ ಮಾಡ್ಕೊಳ್ಳೋ ಅಂತ ಅದು ಐತ್ರಿ. ಅದಕ್ಕೆ ತಿಳಿಕೊಟ್ಟು ಮಾಡ್ಕೊಂಡ್ರೆ ಅದು ಲಾಭ ಐತ್ರಿ ಸಣ್ಣ ರೈತರಿಗೆ. ಅಂದ್ರೆ ತಿಂಗಳದೊಳಗೆ ಎಷ್ಟು ದಿವಸ ಅತಿ ಹೆಚ್ಚು ಕಷ್ಟಕರವಾದ ದಿನಗಳಿರ್ತಾವ್ರಿ? 5 ದಿವಸ ಅಷ್ಟೇ, 5 ದಿವಸ ಅಷ್ಟೇ ತ್ರಾಸ ಮಾಡ್ಕೊಳ್ಳೋದು. ತ್ರಾಸ ಅಂದ್ರೆ ಏನು, ತಪ್ಪಲ ಮೇಯಿಸೋದು ಅಷ್ಟೇ, ಎಲ್ಲ ಕಟಾವ್ ಖಾಲಿ ಹಾಕತ್ರಿ. 5 ದಿವಸ, 5 ದಿವಸ ನಾವು ಶ್ರಮ ಪಟ್ರೆ ಒಂದು ತಿಂಗಳದ ಒಂದು ಆದಾಯ ಬರ್ತದ್ರಿ, ಅಷ್ಟ ಅನುಕೂಲ. ಈಗ ತಾವು ಭಜನಾ ಕಲಾವಿದರು ಕೂಡ, ಆ ಒಂದು ಜೀವನ ಯಾವ ರೀತಿ ರೀ ಕಲಾವಿದರ ಜೀವನ? ಕಲಾವಿದರ ಜೀವನ ಅಂದ್ರೆ ಅದು ಮನಸ್ಸಿಗೆ ಸಂತೋಷ ಆಗತ್ರಿ, ಮನಸ್ಸು ಹೊಸ ನೆಮ್ಮದಿ ಆಗತ್ರಿ. ಒಕ್ಕಲ್ತನ ಸಂಚನೆ ಮಾಡಿ ಬಂದಿರ್ತೀವಿ ನಾವು, ಸಂಜೆದಾಗ 1 ತಾಸ ನಾವು ದೇವ್ರ ಮುಂದೆ ಭಜನೆ ಮಾಡಿದ್ರಿ, ಮತ್ತೆ ಅದು ಮನುಷ್ಯ ಒಂದು ಇದ್ರೊಳಗ ಹೆಲ್ತಿಗೆ ಒಂದು ಆರಾಮ ಆಗತ್ರಿ. ಎಲ್ಲಾ ದಿನವಿಡೀ ಶ್ರಮ ಎಲ್ಲ ಮರೆತು ಬಿಡ್ತೀರಿ ಸಂಗೀತದೊಳಗ್ರಿ? ಆ ಶ್ರವಣದಿಂದ ಮಾಡಿ ನಾವು 45 ವರ್ಷ ಆತ್ರಿ ನಾವು ಭಜನೆ ಮಾಡಕ. ಒಂದು ಯಾವ್ದಾದ್ರು ಭಜನದ ಹಾಡು ಹೇಳ್ಬೋದ? ನಾವು ಸಂಗೀತ ಇದ್ದು ಅಂದ್ರೆ ಹಾಡಕ್ ಅನುಕೂಲ ಆಗತ್ತ ಅಂತ ಹೇಳಿ ನಮ್ ವಿಚಾರಿ ಪಿಟಿಗೆ. ಆದ್ರೂ ಯಾವ್ದಾದ್ರು ಒಂದೆರಡು ನೋಡಿರಿ. ಕರುಣಿಸನಗಿದನೆ ಬೇಡುವೇನ ಭವ ಬೇರೊಂದು ವರವನೊಲ್ಲೇನೋ ಮುಕ್ತಿ ದೊರೆವ ಸಾಧನವಾ. ಕರುಣಿಸನಗಿದನೆ ಬೇಡುವೆ ನಭವ ಬೇರೊಂದು ಆವ ಕಾಲದೋಳು ಬಳಿಕಾವ ದೇಶದೋಳು ಬೇರಾವ ವಸ್ತುವಿನೊಳಡೆ ವರೆಯದತಿ ಮಮತೆ ಆವ ಪರಿಯೊಳು ತನ್ನ ಮೇಲಿರ್ಪುದಂತೆ ಗುರುದೇವತೆಯೋಳನುರಾಗವಿಹುದೇ ನಿಜ ಭಕ್ತಿ. ಕರುಣಿಸನಗಿದನೆ ಬೇಡುವೇನ ಭವ ಬೇರೊಂದು ಅರಿದು ವನಿತಾದಿ ವಿಷಯದೋಳುಲ್ಲ ದೋಷವನು ತೊರೆದವನು ಮರಳಿ ಮೋಹಿಸದೆ ಚಲಿಯಾಗಿ ಕೊರತೆಯಿಲ್ಲದ ಶಂಭೋ ಲಿಂಗದಂತಿದೆ ಭೋಗ ದರಕಮಿಲ್ಲದು ದೀಗ ಪರಮ ವೈರಾಗ್ಯ. ಕರುಣಿಸನಗಿದನೆ ಬೇಡುವೆ ನಭವ ಬೇರೊಂದು ವರವನೊಲ್ಲೇನೋ ಮುಕ್ತಿ ದೊರೆವ ಸಾಧನವಾ. ಕರುಣಿಸನಗಿದನೆ ಬೇಡುವೆ ನಭವ ಬೇರೊಂದು. ತಮ್ಮ ಒಂದು ಹಾಡನ್ನು ಕೇಳಿ ನಮಗೂ ಕೂಡ ಶ್ರಮ ಹಿಂದಾಯ್ತು ನೋಡ್ರಿ. ಈಗೇನು ತಾವು ಭಜನೆ ಮಾಡ್ತಾ ಮಾಡ್ತಾ ಮತ್ತೆ ನಾಟಕ ಕಲಾವಿದರಿಗೂ ಕೂಡ ತಮ್ಮ ಶಿಕ್ಷಕರಾಗಿ ಅಂತ ಹೇಳ್ತಾ ಇದ್ರಿ, ಏನು ಯಾವ ಒಂದು ನಾಟಕಗಳಿಗೆ ತಾವು ಕಲಿಸಿದ್ರಿ ಮತ್ತೆ ಎಷ್ಟು ವರ್ಷದಿಂದ ಕಲಿಸ್ರಿ, ಅಂದಾಜು ಎಷ್ಟು ನಾಟಕಗಳನ್ನು ತಾವು ಕಲಿಸಿದಿರಿ ಅಂತ? ನಾಟಕಗಳು ಮಲ್ಲ ಸಿಂಧೂ ಲಕ್ಷ್ಮಣ ರೀ, 1980 80 ನಿಮಿಷ ಇಲ್ಲಿ ಹಿರಿಯ ಸಂಸ್ಥೆ ಅಂತೇಳಿ ಒಂದು ಲಕ್ಷ್ಮಣ್ ನಾಟಕ ಇತ್ತು. ಅವತ್ನಾಗ ಪೆಟ್ಟಿಗೆ ಬರ್ಸಕ್ ಹೋಗಿ ಹಂಗ ಸಣ್ಣ ಪ್ರಾಕ್ಟೀಸ್ ಮಾಡ್ಕೋತ ನಾಟಕ ಶುರು ಮಾಡೇನ್ರಿ. ಆಮೇಲೆ ಗೌರಿ ಗೆದ್ದಳು ಪಾಪ ತಂದೆ ಪುಣ್ಯದ ಮಗ ಅಂತೇಳಿ ಎನ್ ಡಿ ಎರಗ್ರಿ, ಗೌರಿ ಗೆದ್ದಳು ಅಂತೇಳಿ ಸೆಲ್ಲಿಕೆರೆಯಾಗ ಕಲ್ಸಿನ್ರಿ. ಹಿರಿಯ ಸಂಸ್ಥೆ ಅಂತೂ ಯಾವ ನಾಟಕ ಮಾಡಿದ್ರಂತೂ ನಾವಂತೂ ಹೋಗತ್ತೇನ್ರಿ. ಇಲ್ಲೇ ಮಗ್ಲ ಪಕ್ಕದಾಗ್ರಿ, ಅಲ್ಲಿ ಇಲ್ಲೇ ಒಂದೊಂದು ಇಪ್ಪತ್ತೈದು ನಾಟಕ ಅಂತೂ ಕಲ್ಸಿನ್ರಿ. ಏನು ನಾಟಕ ಕಲಾವಿದರಲ್ಲಿ ಯಾವ ಗುಣಗಳು ಇರ್ಬೇಕಂತೀರಿ? ನಾಟಕ ಒಳ್ಳೆ ಗುಣಗಳು ಇದ್ರೆ ಎಲ್ಲಾ ತರ ಬೇಕ್ರಿ. ಏನು ಕಲಾವಿದರಲ್ಲಿ ಏನ್ ಇರ್ಬೇಕು ಪ್ರಮುಖವಾಗಿ? ಅದು ಆಕ್ಟಿಂಗ್ ಅಪ್ರೋಚ್ ಹೇಳಕ್ ಇರ್ಬೇಕ್ರಿ. ಡೈರೆಕ್ಷನ್ ಹೆಂಗ ಅವರು ಪಾತ್ರದವರು ಸರಿಯಾಗಿ ಹೋಗೋದು ಬರೋದು ಹಿನ್ನೆಲೆ ಹಾಡಕ ಅಂತ ಪ್ರಾಕ್ಟೀಸ್ ಇರ್ಬೇಕ್ರಿ. ಈಗಂತೂ ಮತ್ತೀಗೆಲ್ಲ ಇದ್ರ ಮೇಲೆ ಎಲೆಕ್ಟ್ರಾನ್ ಬಂದ್ಬಿಟ್ಟು ನಾವು ಬಂತು ಬಿಟ್ಟಬಿಟ್ಟು ಪಿಟಿಗೆ ಅಂತ ಅವಶ್ಯಕತೆ ಬರಂಗಿಲ್ರಿ. ಈಗ ಅಷ್ಟೇ ಆಕ್ಟಿಂಗ್ ಪ್ರೋಸ ಹೇಳುದ್ರಿ, ಅಷ್ಟೇ ಪಿಟಿಗೆ ಮಾಸ್ತರ್ ಕೆಲಸರಿ. ಎಲ್ಲ ಸಂಗೀತ ಬಳಗದವ್ರ ಎಲ್ಲ ಸಟ್ಟ ಬಂದಿರ್ತಾರೆ. ಅವ್ರ ಮಾಡಿ ನಾಂದಿ ಒಂದೇ ಹಾಡುದಂದ್ರಿ, ಫಸ್ಟ್ ನಾಂದಿ ಒಂದು ಹಾಡು ಕೈ ಬಿಟ್ರೆ ಒಂದು ಪಿಟಿಗೆ ಮಾಸ್ತರ್ ಮುಗೀತಾರೆ ಒಂದ್ ಕೆಲಸ. ಈಗಿನ ನಾಟಕ ಹೋಳ್ರಿ, ಅವಾಗ ಎಲ್ಲ ಪಿಟಿಗೆ ಮಾಸ್ತರ್ನ ಮಾಡ್ಬೇಕ್ರಿ, ಹಿಂದೂನು ಅವನ ಹಾಡ್ಬೇಕ್ರಿ, ಮತ್ತ ಅದ ಎಲ್ಲ ಹೇಳ್ಬೇಕು ಆಕ್ಟಿಂಗ್ ಪ್ರೋಸ ನಿಂತ ಹೇಳ್ಬೇಕ್ರಿ ಅವ್ರಿಗೆ. ಆ ಒಂದ ಸನ್ನಿವೇಶ ಇತ್ತರಿ ಆಗಿನ ಕಾಲಕ್ಕೆ. ಈಗ ಬರ್ಬತ್ತ ಈಗೆಲ್ಲ ಸುಧಾರಣೆ ಬಂದ್ಬಿಡ್ತರಿ. ಮೊಬೈಲ್ ನಾಗ ಹಾಡೋದು ಇದು ಮಾಡೋದು ಮಾಡಕತ್ತಿದ್ರಿ. ಈಗ ತಮ್ಮ ಭಜನೆ ಅದು ತಾವು ಬೇರೆ ಬೇರೆ ಗ್ರಾಮಗಳಿಗೆ ಹೋಗಿ ಕೂಡ ತಮ್ಮ ಭಜನೆ ಸೇವೆ ಅಂತೂ ಎಲ್ಲಿದ್ದಲ್ಲಿ ಈಗಂತೂ ಭಜನೆ ಎಲ್ಲಿದ್ದಲ್ಲಿ ಹೋಗುದ್ರಿ. ಯಾರ ತೀರ್ಕೊಂಡಂತೂ ಅನಿವಾರ್ಯ ಹೋಗಬೇಕ್ರಿ. ಭಜನೆ ತಪ್ಪಂಗಿಲ್ರಿ, ಎಲ್ಲ ಹೇಳಿದ್ರಂತೂ ತಪ್ಪಂಗಿಲ್ಲ ಹೋಗುತ್ತಾರೆ. ತಮ್ಮ ಕಲಾ ಜೀವನದು ಅದು ಕುರಿತು ಮಾಹಿತಿ ನೀಡಿದ್ರಿ. ತಮ್ಮ ಕುಟುಂಬದ ಪರಿಚಯ ಮಾಡಿಕೊಡ್ರಲ್ಲ? ಕುಟುಂಬ ಅಂದ್ರೆ ನಾವು ಐದು ಮಂದಿ ಅಣ್ಣ ತಮ್ಮರಿ. ಐದು ಮಂದಿ ಅಣ್ಣ ತಮ್ಮಕ್ಕಲ್ಲೇ ಒಟ್ಟು ಒಂದ್ ಮೂರು ಎಕರೆ ಜಮೀನು ಬಂದವ್ರಿ. ನಾವು ರೇಷ್ಮೆ ಮಾಡಿದ್ರು, ಹುಡುಕಿದವ್ರು ದಾಳಂಬರಿ ಚಿಕ್ಕು ಬೆಳೆದ್ರಿ, ಮತ್ತಷ್ಟು ನಾವು ಡಿವೈಡ್ ಆದವ್ರಿ. ನಮ್ ಮಗ ಅಂತೂ ಪತ್ತಾರಿಕೆ ಅಂತೂ ಉದ್ಯೋಗ ಮಾಡ್ತಾನ್ರಿ. ಇನ್ನೊಬ್ಬ ಸಣ್ಣ ಮಗ ಅಂತೂ ರೇಷ್ಮೆ ಅವನ ಬೆಳೆಯವ್ರಿ, ಅವನ ಮಾಡೋರಿ ಎಲ್ಲಾರಿ. ರೇಷ್ಮೆ ಕೆಲಸ ಅಂತೂ ಅವನ ಮಾಡ್ತಾನ್ರಿ. ನಾವೊಂದು ಬ್ಯಾಂಕಿನ ವ್ಯಾಲ್ಯೂಷನ್ ಮಾಡ್ತೀನಿ, ಗೋಲ್ಡ್ ವ್ಯಾಲ್ಯೂಷನ್ ಬ್ಯಾಂಕ್ ಒಳಗೆ. ಮಧ್ಯಾಹ್ನ ಟೈಮ್ ಬಂದ್ಬಿಡ್ತೀನಿ ಎರಡುವರಿ, ಆಮೇಲೆ ಒಕ್ಕಲ್ತಾನ ರೀ. ಬೆಳಿಗ್ಗೆ ಹೋಗ್ಬಿಡೋದ ಏನ್ ಮಾಡೋದ್ರಲ್ಲ ಮೆಂಟೇನ್ ಮಾಡ್ಕೊಂಡು ಹೋಗುದು. ಮನೆ ಹೆಣ್ಮಕ್ಳು ಸ್ವಚ್ಛರು ಬಂದಾರೆ, ಅವರು ನಾವು ಎಲ್ಲರೂ ಕೂಡ ರೇಷ್ಮೆ ಮಾಡಿದ್ರೆ ನಮ್ಗೆ ಲಾಭ ಸಿಗುತ್ತೆ ಅಂತ ಹೇಳಿ ಒಂದ್ ರೀತಿಯಿಂದ ಮಾಡ್ಕೊತ ಹೊಂಟಿವ್ರಿ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಒಂದು ತೃಪ್ತಿ ಜೀವನ ತಮ್ದು. ಹೌನ್ರಿ, ತೃಪ್ತಿ ರೀ. ಮತ್ತೆ ರೇಷ್ಮೆ ಅಂದ್ರೆ ಬಹಳ ಇದು ಹಲವಾರು ಕೆಲಸ ರೀ. ಹೊರದು ಒಂದು ಮಧ್ಯಾಹ್ನ ಟೈಮ್ದಾಗಂತೂ ಒಳಗೆ ಮಾಡೋದ್ರಿ ಕೆಲಸ ರೀ. ಮುಂಜಾನೆ ಟೈಮ್ ಸಂಜೆ ಮುಂದೆ ಹೊಲ್ದಾಗ ಹೋಗುದ್ರಿ, ಏನು ಇದ ಬರಂಗಿಲ್ಲಲ್ರಿ. ಇಲ್ಲಿವರೆಗೆ ನಮಗೆ ರೇಷ್ಮೆ ಕೃಷಿ ಕುರಿತು ಹಾಗೂ ತಮ್ಮ ಒಂದು ಕೃಷಿ ಜೀವನದ ಕುರಿತು ಸಾಕಷ್ಟು ವಿಸ್ತೃತವಾಗಿ ತಿಳಿಸಿದ್ರಿ. ಮಾಹಿತಿ ನೀಡಿದ್ದಕ್ಕಾಗಿ ತಮಗೆ ನಮ್ಮ ರೈತರ ಪರವಾಗಿ ಹಾಗೂ ಆಕಾಶವಾಣಿ ವಿಜಯಪುರ ಕೇಂದ್ರದ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಚಿಕ್ಕ ಸಂಶಿ ಗ್ರಾಮದ ಕೃಷಿ ಅನುಭವಿ ವೆಂಕಟೇಶಪ್ಪ ವಿಟ್ಟಪ್ಪ ಪತ್ತಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರೇವಣ ಸಿದ್ದಪ್ಪ ಚಾಂದಕೌಟೆ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಬಲೇಶ್ವರದ ಬಂಗಾರವ್ವ ಶಾಹಿರಿ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ಮೊದಲಿಗೆ ಪ್ರಕಟಣೆಗಳು. ಕೆಮ್ಮು, ರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗಕ್ಕೆ ಔಷಧಿ ಸೇವಿಸುತ್ತಿದ್ದರೆ ಮದ್ಯಪಾನದಿಂದ ದೂರವಿರಿ. ಮದ್ಯಪಾನ ಔಷಧಿಯ ಪರಿಣಾಮ ಕಡಿಮೆ ಮಾಡುತ್ತದೆ ಮತ್ತು ಲಿವರ್ ಮೇಲೆ ಅಡ್ಡ ಪರಿಣಾಮ ಬೀರುತ್ತದೆ. ಗಮನಿಸಿ, ಜಿಲ್ಲಾ ಆಸ್ಪತ್ರೆ, ಮೆಡಿಕಲ್ ಕಾಲೇಜುಗಳಲ್ಲಿ ವ್ಯಸನ ಮುಕ್ತ ಕೇಂದ್ರಗಳು ಲಭ್ಯ. ಕ್ಷಯರೋಗವನ್ನು ದೂರವಿಡಿ, ಕ್ಷಯರೋಗಿಯನ್ನಲ್ಲ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ಜವಾಬ್ದಾರಿ. ನಮ್ಮ ಮನೆಗಳಲ್ಲಿ ನೀಲಿ ಮತ್ತು ಹಸಿರು ಬಣ್ಣದ ಕಸದ ಡಬ್ಬಿ ಇಡುತ್ತೇವೆ. ಹಸಿ ಕಸ ಹಸಿರು ಡಬ್ಬಕ್ಕೆ, ಒಣಕಸ ನೀಲಿ ಡಬ್ಬದಲ್ಲೇ ಹಾಕುತ್ತೇವೆ. ವಿಂಗಡಿಸಿದ ಒಣಕಸವನ್ನು ಪಂಚಾಯಿತಿ ಗಾಡಿಗೆ ನೀಡುತ್ತೇವೆ. ಹಸಿ ಕಸವನ್ನು ಮನೆಯ ಹಂತದಲ್ಲಿ ಗೊಬ್ಬರವಾಗಿಸುತ್ತೇವೆ. ನಮ್ಮ ಗ್ರಾಮವನ್ನು ಕಸಮುಕ್ತ ಮಾಡಲು ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9409885555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ಎಬಿಎಆರ್ಕೆ ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎಬಿಎಆರ್ಕೆ ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಎಬಿಎಆರ್ಕೆ. ಎಬಿಎಆರ್ಕೆ ಯೋಜನೆಯಲ್ಲಿ 291 ಕ್ಲಿಷ್ಟಕರ ದ್ವಿತೀಯ ಹಂತದ ಹಾಗೂ 900 ತೃತೀಯ ಹಂತದ ಚಿಕಿತ್ಸೆಗಳನ್ನು ನಿಮ್ಮ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯವಿಲ್ಲದಿದ್ದರೆ ವೈದ್ಯರ ಸಲಹೆ ಮೇರೆಗೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಡಿ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ಎಬಿಎಆರ್ಕೆ ಯೋಜನೆಯಲ್ಲಿ ಬಿಪಿಎಲ್ ಕಾರ್ಡುದಾರರಿಗೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಡಿಯಲ್ಲಿ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ನೇರವಾಗಿ 154 ತುರ್ತು ಚಿಕಿತ್ಸಾ ಸೌಲಭ್ಯ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರಾಜ್ಯದ ಎಲ್ಲಾ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲಾ ಸಮುದಾಯದವರಿಗೆ ಔಷಧ, ಚಿಕಿತ್ಸೆ, ಪ್ರಯೋಗಶಾಲೆ ಪರೀಕ್ಷೆ, ಸಮಾಲೋಚನೆ, ಯೋಗ ತರಬೇತಿ ಉಚಿತ. ಪ್ರತಿ ತಿಂಗಳು ಕೊಳಗೇರಿ ದುರ್ಬಲ ವರ್ಗದ ಸಮುದಾಯಗಳಲ್ಲಿ ವಿಶೇಷ ಕ್ಷೇತ್ರ ಆರೋಗ್ಯ ಶಿಬಿರ, ನಗರ ಆರೋಗ್ಯ ಪೌಷ್ಟಿಕ ದಿನ, ಮಹಿಳಾ ಆರೋಗ್ಯ ಸಮಿತಿ ಸಭೆಗಳನ್ನು ನಡೆಸಲಾಗುತ್ತದೆ. ಪ್ರತಿ ಶುಕ್ರವಾರ ಅಸಾಂಕ್ರಾಮಿಕ ರೋಗಗಳಿಗೆ ತಪಾಸಣೆ, ಚಿಕಿತ್ಸೆ, ತಿಳುವಳಿಕೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಸಾರ್ವಜನಿಕರೇ, ನಿಮಗೊಂದು ಸಿಹಿ ಸುದ್ದಿ. ಇದೀಗ ಸಾರಿಗೆ ಇಲಾಖೆಯ 30 ಸೇವೆಗಳು ಆನ್ಲೈನ್ನಲ್ಲಿ ಸುಲಭ ಹಾಗೂ ಸರಳವಾಗಿ ಸಿಗಲಿವೆ. ನೀವು ಲರ್ನರ್ಸ್ ಲೈಸೆನ್ಸ್ ಪಡೆಯಬೇಕೇ? ವಾಹನ ಮಾಲೀಕತ್ವ ವರ್ಗಾವಣೆ ಮಾಡಿಕೊಳ್ಳಬೇಕೇ? ನಿಮ್ಮ ವಾಹನಕ್ಕೆ ಹೊಸ ಪರವಾನಗಿ ಪಡೆಯಬೇಕೇ ಅಥವಾ ಈಗಿರುವ ಪರವಾನಗಿಯನ್ನು ನವೀಕರಿಸಬೇಕೇ? ನೀವು ಮನೆಯಲ್ಲೇ ಕುಳಿತು parivahan.gov.in ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಸೇವೆಗಳನ್ನು ಪಡೆಯಬಹುದು. ನೀವಿನ್ನು ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಖುದ್ದಾಗಿ ಭೇಟಿ ನೀಡುವ ಅಗತ್ಯವಿಲ್ಲ. ಪ್ರಕಟಣೆ ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆ.